ಹಣ್ಣು ಅಷ್ಟೇ ಅಲ್ಲದೆ ಈ ಮರ ಪೂರ್ತಿ ಮರದ ಕಾಂಡ ಆಗಿರ್ಬೋದು, ತೊಗಟೆ, ಬೇರು, ಎಲೆಗಳು ಮತ್ತು ಹಣ್ಣುಗಳು ಕೂಡ ಎಲ್ಲ ಭಾಗಗಳು ಕೂಡ ಒಂದೊಂದು ಔಷಧಿ ಗುಣಗಳನ್ನು ಹೊಂದಿದೆ. ಹಾಗೆ ಇದರ ಒಂದೊಂದು ಭಾಗಗಳನ್ನು ಹೇಳ್ಬೋದು ಅಂದ್ರೆ, ಇದರ ಬೇರುಗಳು ಅತಿಸಾರ ಭೇದಿ ಅಥವಾ ವಾಂತಿ ಇನ್ನು ಮುಂತಾದ ರೋಗಗಳಿಗೆ ಔಷಧಿಯನ್ನಾಗಿ ಉಪಯೋಗಿಸುತ್ತಿದ್ದಾರೆ. ಇನ್ನು ತೊಗಟೆಯನ್ನು ಹೇಳಬೇಕು ಅಂದ್ರೆ ಮಲೇರಿಯಾಕ್ಕೆ ಕಷಾಯವಾಗಿ, ಎಲೆಗಳು ಕಿವುಡುತನ ಅಥವಾ ಮಧುಮೇಹಕ್ಕೆ ಔಷಧಿಗಳನ್ನಾಗಿ, ಹೂಗಳು ಬಾಯಾರಿಕೆ ಅಥವಾ ವಾಂತಿಯನ್ನು ನಿರ್ವಹಿಸುವುದಕ್ಕಾಗಿ ಈ ರೀತಿ ಉಪಯೋಗಿಸುತ್ತಿದ್ದಾರೆ. ಹಾಗೆ ಈ ಬಿಲ್ವಪತ್ರೆ ಹಣ್ಣುಗಳನ್ನು ಉಪಯೋಗಿಸುವುದರಿಂದ ನಮಗೆ ಹೆಚ್ಚಿನ ರೈಬೋಫ್ಲೋವಿನ್ ಅಥವಾ ಕಾರ್ಬೋಹೈಡ್ರೇಟ್, ವಿಟಮಿನ್ ಎ, ವಿಟಮಿನ್ ಸಿ ಇಂಥ ನ್ಯೂಟ್ರಿಷನ್ ಎಲಿಮೆಂಟ್ಸ್ಗಳು ನಮಗೆ ಬಾಡಿಗೆ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ 31.8% ಸಿಗುತ್ತೆ, ಹಾಗೆ ಪ್ರೋಟೀನ್ 1.8% ಸಿಗುತ್ತೆ, ಫ್ಯಾಟ್ ಅನ್ನೋದು 0.3% ಸಿಗುತ್ತೆ, ಮಿನರಲ್ಸ್ ಮತ್ತೆ ಫೈಬರ್ಸ್ 1.7% ಹಾಗೆ 2.1% ನಮ್ಮ ದೇಹದಲ್ಲಿ ಶೇಖರಣೆ ಆಗುತ್ತೆ ಬಿಲ್ವಪತ್ರೆ ಹಣ್ಣನ್ನು ಸೇವಿಸುವುದರಿಂದ. ಈ ಬಿಲ್ವಪತ್ರೆ ಹಣ್ಣು ಇದರಿಂದ ತುಂಬಾ ಪದಾರ್ಥಗಳನ್ನು ಕೂಡ ನಾವು ಉತ್ಪಾದಿಸಬಹುದು. ಅದರಲ್ಲಿ ಮೇನ್ ಆಗಿ ಚಾಕ್ಲೇಟ್ ರೀತಿಯಾಗಿ ಅಥವಾ ಮುರಬ್ಬ, ಸ್ಕ್ವಾಶ್, ಪಲ್ಪ್, ಚೂರ್ಣ ರೀತಿಯಾಗಿ ಅಥವಾ RTS ಅಂದ್ರೆ ರೆಡಿ ಟು ಸರ್ವ್ ಆ ತರ ಡ್ರಿಂಕ್ ಆಗಿ ಮತ್ತು ಜಾಮ್ ಹಾಗೂ ಟಾಫಿಗಳಾಗಿ ಕೂಡ ಬಿಲ್ವಪತ್ರೆ ಹಣ್ಣನ್ನು ತಯಾರಿಸುವುದಕ್ಕೆ ಉಪಯೋಗಿಸುತ್ತಾರೆ. ಅದರಲ್ಲಿ ನಾವು ಇವತ್ತು ಮುರಬ್ಬ ಅನ್ನ ಹೇಗೆ ತಯಾರಿಸಬಹುದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳಂದ್ರೆ ಬೇಲ್ ಅಂದ್ರೆ ಬಿಲ್ವಪತ್ರೆ ಹಣ್ಣು 1 kg ಬೇಕು, ಸಕ್ಕರೆ 750 grams, ಸಿಟ್ರಿಕ್ ಆಸಿಡ್ 2.4 grams, PMS ಅಂದ್ರೆ ಪ್ರಿಸರ್ವ್ ಪೊಟ್ಯಾಸಿಯಂ ಮೆಟಾಬಾಲ್ ಸಲ್ಫೇಟ್, ಇದನ್ನು ನಾವು ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತೀವಿ, ಅದು 600 mg ಬೇಕು. ಇನ್ನು ಹೇಗೆ ಇದನ್ನು ತಯಾರಿಸಬಹುದು ಅಂತಂದ್ರೆ, ಬಲಿತ ಒಳ್ಳೆ ಮಾಗಿರುವಂತಹ ಹಣ್ಣುಗಳನ್ನು 3x4 inches ದಪ್ಪದ ಹೋಳಾಗಿ ಕತ್ತರಿಸಿಕೊಂಡು ಬೀಜ ಮತ್ತು ಅದರಿಂದ ಅಲ್ಲಿರೋಳೇನಿದೆ ಅದನ್ನ ಸಪರೇಟ್ ಮಾಡಿ ಇಟ್ಕೋಬೇಕು. ನಂತರ ಇದನ್ನು 3x4 inches ಏನಿದೆ ಆ ಇಂಚುಗಳನ್ನು 1.0 grams ಸಿಟ್ರಿಕ್ ಆಮ್ಲದಲ್ಲಿ 600 ml ನೀರಿನಲ್ಲಿ ಬೇಯಿಸ್ಕೊಳ್ಬೇಕು. ಎಲ್ಲಿವರೆಗೂ ಅಂದ್ರೆ ಅದು ಸ್ಮೂತ್ ಆಗೋವರೆಗೂ ನಾವು ಆ ತುಂಡುಗಳನ್ನ ಬೇಯಿಸ್ಕೊಳ್ಬೇಕು. ನಂತರ ತುಂಡುಗಳನ್ನ ನೀರಿನಿಂದ ತೆಗೆದು ಸಪರೇಟ್ ಮಾಡಿಬಿಟ್ಟು ಒಂದು ಜಾರ್ನಲ್ಲಿ ಅಡಿಯಲ್ಲಿ ಏನ್ ಮಾಡ್ಬೇಕು, ಫಸ್ಟ್ಗೆ ಸಕ್ಕರೆಯನ್ನ ಕೆಳಭಾಗದಲ್ಲಿ ಲೇಯರ್ ರೀತಿ ಹಾಕ್ಬೇಕು. ನಂತರ ಅದರ ಮೇಲೆ ಈ ಬೇಯಿಸಿರುವಂತಹ ಬಿಲ್ವಪತ್ರೆಯ ತುಂಡುಗಳನ್ನು ಜೋಡಿಸ್ತಾ ಹೋಗ್ಬೇಕು. ನಂತರ ಅದ್ರ ಮೇಲೆ ಮತ್ತೆ ಸಕ್ಕರೆ ಲೇಯರ್ನ ಮತ್ತೆ ಹಾಕ್ತಾ ಹೋಗ್ಬೇಕು. 24 hours ಕಾಲ ಆದ್ರೂ ಬಿಡ್ಬೇಕು. ನಂತರ ಮರುದಿನ ಏನ್ ಮಾಡ್ಬೇಕು ಅಂತಂದ್ರೆ 750 grams ಸಕ್ಕರೆಗೆ 40% ಪ್ರಮಾಣದ ನೀರನ್ನು ಸೇರಿಸಿ ದ್ರಾವಣ ತಯಾರಿಸಿಕೊಳ್ಳಬೇಕು. ನಂತರ ಗಾಜಿನ ಶೀಶೆಯಲ್ಲಿ ಏನು ತುಂಡುಗಳನ್ನು ಶೇಖರಿಸಿರ್ತೀವೋ ಅದನ್ನ ದ್ರಾವಣದಲ್ಲಿ ಡಿಪ್ ಮಾಡಿ ಇದಕ್ಕೆ ಇನ್ನು 2.4 grams ಸಿಟ್ರಿಕ್ ಆಸಿಡ್ನ ಹಾಗೂ ನಾನು ಏನ್ ಹೇಳಿದೆ ಪ್ರಿಸರ್ವೇಟಿವ್ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅನ್ನು ಕೂಡ ಬೆರೆಸಿ 2 days ಇಟ್ಟರೆ ಮುರಬ್ಬ ಅನ್ನೋದು ನಮ್ಗೆ ರೆಡಿ ಆಗಿರುತ್ತೆ. ಈ ರೆಡಿಯಾದಂತಹ ಮುರಬ್ಬ ನಾವು ಫುಡ್ ಗ್ರೇಡ್ ಪ್ಯಾಕೇಜ್ ನಲ್ಲಿ ಸಂಗ್ರಹಿಸಿಟ್ರೆ ನಾವು ಆಲ್ಮೋಸ್ಟ್ ಇದನ್ನ 2 months ಈ ಮುರಬ್ಬ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ್ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನೀಗ? ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 months ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ, ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 years ಮಕ್ಕಳಿಗೆ ಪ್ರತಿ 6 months ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗೆ ಕೊಡಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿಬಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 rupees ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 rupees ಮಾಡ್ಲಿ ಅದನ್ನ. ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಸಕ ಅಸಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಏನೆಲ್ಲ ಸೇವೆಗಳವೆ? ಗರ್ಭಿಣಿಯರಿಂದ ಹದಿಹರೆಯದ ಮಕ್ಕಳವರೆಗೂ ಎಲ್ಲಾ ಆರೋಗ್ಯ ಸೇವೆಗಳಿವೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರೋ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತೆ. ಆಮೇಲೆ ಕುಟುಂಬ ಕಲ್ಯಾಣ ಯೋಜನೆ, ಹಿರಿಯ ನಾಗರಿಕರ ಆರೋಗ್ಯ ಸಮಸ್ಯೆ, ಆಮೇಲೆ ತುರ್ತು ವೈದ್ಯಕೀಯ ಸೇವೆಗಳು ಕೂಡ ಸಿಗುತ್ತೆ. ಇಷ್ಟೆಲ್ಲ ಒಂದೇ ಕಡೆ ಸಿಗ್ತಾವ ಅಂದ್ರೆ ಹಣನು ಹೆಚ್ಚಿಗಿರ್ಬೇಕು? ಇಲ್ಲ, ಈ ಎಲ್ಲಾ ಸೇವೆಗಳು ಸಂಪೂರ್ಣ ಉಚಿತ. ಹೌದಾ? ಈ ಒಳ್ಳೆ ಸುದ್ದಿ ಎಲ್ರಿಗೂ ತಿಳಿಸ್ಬೇಕು. ಬರ್ತೀನಿ ಅಸಕ, ಬರ್ತೀನಿ. ರಾಜ್ಯದಲ್ಲಿ ಒಟ್ಟು 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು ಮುಂದೆ ಕೇಳಿ, ತೆಂಗಿನ ನಾರಿನ ಪುಡಿ ಮತ್ತು ಅಡಿಕೆ ಸಿಪ್ಪೆಯಿಂದ ತ್ವರಿತಗತಿಯ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಬಳಕೆ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯ ಸೂಕ್ಷ್ಮಜೀವಶಾಸ್ತ್ರ ವಿಜ್ಞಾನದ ತಾಂತ್ರಿಕ ಅಧಿಕಾರಿ ಡಾ ಕೆಬಿ ವಿದ್ಯಾವತಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ನಾರಿನ ಹುಡಿ ಮತ್ತು ಅಡಿಕೆ ಸಿಪ್ಪೆಯಿಂದ ತ್ವರಿತಗತಿಯ ಒಂದು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಈ ಸೂಕ್ಷ್ಮಾಣುಜೀವಿಗಳ ಬಳಕೆ ಮತ್ತು ಮಹತ್ವ ಈ ಕುರಿತಂತೆ ನಾವು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದ ತಾಂತ್ರಿಕ ಅಧಿಕಾರಿಗಳಾದಂಥ ಕೆ ಬಿ ವಿದ್ಯಾವತಿ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಇವತ್ತು ತಾವು ತೆಂಗಿನ ನಾರಿನ ಹುಡಿ ಮತ್ತು ಅಡಿಕೆ ಸಿಪ್ಪೆಯಿಂದ ಒಂದು ಕಾಂಪೋಸ್ಟ್ ತಯಾರಿಕೆ ಮಾಡ್ತಾರಲ್ಲ, ಅದರಲ್ಲಿ ಈ ಸೂಕ್ಷ್ಮಾಣು ಜೀವಿಗಳ ಬಳಕೆ ಮಾಡಿ ಕಾಂಪೋಸ್ಟ್ ತಯಾರಿಕೆ ಮಾಡೋವಂಥದ್ದು ಕೇಳಿದ್ದೀವಿ. ಇದ್ರ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಮೂಲವಾಗಿ ನಮಗೆ ಕಾಂಪೋಸ್ಟ್ ಅಂದರೆ ಏನಂತ ನಮ್ಮ ರೈತರಿಗೆ ಗೊತ್ತಾಗಬೇಕು. ಕಾಂಪೋಸ್ಟ್ ಅಂದರೆ ಏನು ಸರ್? ಕಾಂಪೋಸ್ಟ್ ಅಂದರೆ ಈಗ ಕೃಷಿ ತ್ಯಾಜ್ಯ ವಸ್ತುಗಳು ಮತ್ತು ಪ್ರಾಣಿಗಳ ತ್ಯಾಜ್ಯ ವಸ್ತುಗಳು ಇವುಗಳನ್ನೆಲ್ಲ ಏನು ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಬಳಸಿಬಿಟ್ಟು ನಾವು ಈ ಗೊಬ್ಬರ ತಯಾರಿಸ್ತೀವಿ ಈ ಹಳ್ಳಿಗಳಲ್ಲೆಲ್ಲ ನ್ಯಾಚುರಲ್ ಆಗಿ, ಅದನ್ನು ಸಾವಯವ ಗೊಬ್ಬರನ ಕಾಂಪೋಸ್ಟ್ ಅಂತ ಕರಿತೀವಿ ಸರ್. ಮತ್ತು ಈಗ ಏನಾಗಿದೆ ಅಂದರೆ ಸರ್, ಕೃಷಿಯಲ್ಲಿ ಆ್ಯಕ್ಚುಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಯಾಕೆಂದರೆ ಬೇಗ ನಾವು ಬೆಳೆ ತೆಗೆದುಬಿಡಬೇಕು, ಭಾಳ ಬೆಳೆ ಬರಬೇಕು, ಈಲ್ಡು ಜಾಸ್ತಿ ಬರಬೇಕು, ದುಡ್ಡು ಜಾಸ್ತಿ ಬರಬೇಕು ಅಂತ ಹೇಳ್ಬಿಟ್ಟು ರಾಸಾಯನಿಕ ಗೊಬ್ಬರಗಳನ್ನ ರೈತರು ಜಾಸ್ತಿ ಉಪಯೋಗಿಸ್ತಿದ್ದಾರೆ. ಇದಕ್ಕೆಲ್ಲ ರೈತರು ಮಾರು ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಇದು ಗ್ರೀನ್ ರೆವಲ್ಯೂಷನ್ ಆದಾಗ್ಲಿಂದ ಈ ಪದ್ಧತಿ ಕಂಟಿನ್ಯೂಯೇಷನ್ ಇದೆ. ಒಂದು ಅಂದಾಜಿನ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು 14.5 ದಶಲಕ್ಷ ಟನ್ನಷ್ಟು ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಳಸ್ತಿದ್ದೀವಿ ಅಂದಾಜು, ಇನ್ನೂ ಜಾಸ್ತಿನೂ ಇರ್ಬೋದು. ಇದರಲ್ಲಿ ಏನಾಗುತ್ತೆ, ರಾಸಾಯನಿಕ ಗೊಬ್ಬರಗಳನ್ನ ನಾವು ಉಪಯೋಗಿಸೋದ್ರಿಂದ ಬಹುಪಾಲು ಪೋಷಕಾಂಶಗಳು ನಾವು ಹಾಕಿರೋದೆಲ್ಲ ಬೆಳೆಗಳಿಗೇನು ಸಿಗೋದಿಲ್ಲ ಎಲ್ಲನು. ಕೆಲವು ಪೋಷಕಾಂಶ ಏನಾಗುತ್ತೆ, ಹಾಕಿದ್ಮೇಲೆ ರಾಸಾಯನಿಕ ಗೊಬ್ಬರಗಳ ರೂಪದಲ್ಲಿ ಏನು ಹಾಕಿರ್ತೀವಲ್ಲ ಅವು ವಾತಾವರಣದಲ್ಲಿ ಆವಿಯಾಗಿ ಹೋಗುತ್ತೆ. ಕೆಲವು ಇನ್ನೇನಾಗುತ್ತೆ, ಮಣ್ಣಿನಲ್ಲಿ ಬಸಿದು ಹೋಗಿ, ಅಂದರೆ ನ್ಯೂಟ್ರಿಯಂಟ್ ಲೀಚಿಂಗ್ ಅಂತ ಕರಿತೀವಿ, ಮಣ್ಣಿನಲ್ಲಿ ಬಸಿದು ಹೋಗ್ತವೆ. ಈ ಥರ ಆಗೋದ್ರಿಂದ ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ವಿ ನಮ್ಮ ಬೆಳೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ನಾವು ಸುಮ್ಮನೆ ಕೂತ್ಕೊಂಡ್ರೆ ಅಲ್ಲಿ ವೇಸ್ಟೇಜ್ ಆಫ್ ನ್ಯೂಟ್ರಿಯೆಂಟ್ಸ್ ಆಗಿರುತ್ತೆ, ಆವಿ ರೂಪದಲ್ಲಿ ಅಥವಾ ಬಸದೋಗ ರೂಪದಲ್ಲಿ ಯಾವ ಥರನಾದರೂ, ಮತ್ತು ಖರ್ಚು ಕೂಡ ಜಾಸ್ತಿ. ಜೊತೆಗೆ ಸಾವಯವ ವಸ್ತುಗಳನ್ನು ಬಳಸದೆ ಬರೀ ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಳಸ್ತಾ ಹೋದರೆ ಏನಾಗುತ್ತೆ ಅಂದರೆ ಮಣ್ಣಿನ ಫಲವತ್ತತೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ಮೇಲೆ ಅಲ್ಲಿ ಲೀಚಿಂಗ್ ಆಗಿಬಿಟ್ಟು ನೀರಿಗೆ ಆ ಕೆಮಿಕಲ್ಸ್ ಎಲ್ಲ ಸೇರಿಕೊಳ್ಳುತ್ತೆ, ನೀರು ಮತ್ತು ಪರಿಸರ ಮಾಲಿನ್ಯ ಕೂಡ ಉಂಟಾಗ್ಬಿಟ್ಟು ಜನಗಳಿಗೂ ಜಾನುವಾರುಗಳಿಗೂ ಎಲ್ಲರಿಗೂ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಈಗ ಹೆಚ್ಚುತ್ತಿರುವ ಬೇಸಾಯ ವೆಚ್ಚ ರೈತರಿಗೆ ಸಮಸ್ಯೆ. ಈಗ ರಾಸಾಯನಿಕ ಗೊಬ್ಬರಗಳು ರೇಟು ಜಾಸ್ತಿ, ಕಾಂಪೋಸ್ಟ್ ಕಲ್ಚರ್ ನಾವೇ ಮಾಡಿಕೊಂಡು ಅಪ್ಲೈ ಮಾಡೋದಕ್ಕೂ ಮತ್ತು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ಕೋದಕ್ಕೂ ಖರ್ಚು ಜಾಸ್ತಿ ಬರುತ್ತೆ, ಬಟ್ ಇಳುವರಿ ಬರೋದಷ್ಟರಲ್ಲೇ ಇರುತ್ತೆ. ಈ ದಿಸೆಯಲ್ಲಿ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ನಾವು ಕಾಪಾಡ್ಕೋಬೇಕು, ಇರೋ ಫಲವತ್ತತೆ ಕಾಪಾಡ್ಕೋಬೇಕು ಮತ್ತು ಫಲವತ್ತತೆ ಕೂಡ ಹೆಚ್ಚಿಸಬೇಕಾಗಿದೆ. ಯಾಕೆಂದರೆ ಫಲವತ್ತತೆ ಇಲ್ಲ ಅಂದರೆ ನಾವು ಹೆಚ್ಚಿನ ಇಳುವರಿ ತಗೊಳೋಕ್ಕಾಗೋದಿಲ್ಲ, ಮತ್ತು ಈಗಿನ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಬೆಳೀತಿರೋ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆಹಾರನ ಉತ್ಪಾದನೆ ಮಾಡಲೇಬೇಕಾಗುತ್ತೆ. ಆದ್ದರಿಂದ ಈ ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ಗಮನ ಕೊಡಲೇಬೇಕು. ಅದರಿಂದ ಏನಂದರೆ ಸಾವಯವ ಪದ್ಧತಿಯಿಂದ ತಯಾರಾದ ಕಾಂಪೋಸ್ಟ್ ಬಳಕೆ ಇದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದ್ದರಿಂದ ನಾವು ಇದರಿಂದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಮಾಡಿಬಿಟ್ಟು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ಸಂರಕ್ಷಿಸಿ ಅದರಿಂದ ಉತ್ತಮವಾದ ಕಾಂಪೋಸ್ಟ್ ಅನ್ನು ನಾವೇ ನಮ್ಮ ಹೊಲದಲ್ಲೇ ನಾವೇ ತಯಾರು ಮಾಡಿಕೊಂಡು ಬೆಳೆಗಳಿಗೆ ಉಪಯೋಗಿಸ್ಬೋದು. ಇದರಿಂದ ಏನಾಗುತ್ತೆ, ಮಣ್ಣಿನ ಗುಣಮಟ್ಟ ನಾವು ಕಾಪಾಡ್ಕೋಬೋದು, ಜೊತೆಗೆ ಪರಿಸರ ಮಾಲಿನ್ಯ ಕೂಡ ತಡೆಗಟ್ಬೋದು, ಮತ್ತು ಬೆಳೆಗಳ ಇಳುವರಿ ಕೂಡ ಹೆಚ್ಚಿಸಬಹುದಾಗಿದೆ. ಇದು ಒಂದ್ಸರಿ ನಾವು ಕಾಂಪೋಸ್ಟ್ ಹಾಕಿದರೆ ಭೂಮಿಗೆ 3 ವರ್ಷಗಳ ಕಾಲ ಅದು ಅವೈಲಬಿಲಿಟಿ ಇರುತ್ತೆ, ಬಟ್ ರಾಸಾಯನಿಕ ಗೊಬ್ಬರ ಹಂಗಲ್ಲ, ಒಂದ್ಸರಿ ಹಾಕಿದರೆ ಅದು ಮುಗೀತು, ಇದು ಜಾಸ್ತಿ ಲಾಂಗ್ ಟರ್ಮ್ ಏನು ಇರೋದಿಲ್ಲ, ಮಣ್ಣಿನಲ್ಲಿ ಉಳಿಯೋದಿಲ್ಲ. ಈಗ ಕಾಂಪೋಸ್ಟ್ ಬಳಸೋದು ಬಹಳ ಮಹತ್ವ ಅಂತ ತಾವು ಹೇಳಿದರೆ ಯಾವ ರೀತಿಯ ಮಹತ್ವ ಪಡ್ಕೊಂತೈತೆ ನಮ್ಮ ಕೃಷಿಯಲ್ಲಿ ಕಾಂಪೋಸ್ಟ್ ಬಳಸೋದ್ರಿಂದ? ಇಷ್ಟ ತನಕ ನಾನು ಏನು ಹೇಳಿದ್ನಲ್ಲ, ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ಮತ್ತೆ ಅದರದ್ದು ಖರ್ಚು ಜಾಸ್ತಿ ಬರುತ್ತೆ, ಆಮೇಲೆ ಪರಿಸರ ಮಾಲಿನ್ಯ ಉಂಟಾಗುತ್ತೆ, ನೀರು ಕೂಡ ಕಲುಷಿತಗೊಳ್ಳುತ್ತದೆ. ಈ ಕೆಮಿಕಲ್ಸ್ ಯೂಸ್ ಮಾಡಿ ಮಾಡಿ ಮಾಡಿ ನೀರೆಲ್ಲ ಹಾಳಾಗ್ಬಿಟ್ಟು ಜನ ಜಾನುವಾರುಗಳಿಗೆಲ್ಲ ರೋಗಗಳು ಬರುತ್ತೆ. ಇದರಿಂದ ವೇಸ್ಟೇಜ್ ಆಫ್ ನ್ಯೂಟ್ರಿಯೆಂಟ್ಸ್ ಕೂಡ ಇದೆ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ. ಅದರಿಂದ ನಾವೇ ಏನು ನಮ್ಮ ಹೊಲದಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳು ಬೇರೆ ಬೇರೆ ಏನು ಸಿಗುತ್ತಲ್ಲ ಅದನ್ನ ಉಪಯೋಗಿಸ್ಕೊಂಡು ಕೃಷಿ ತ್ಯಾಜ್ಯ ವಸ್ತುಗಳು ಮತ್ತೆ ಕೃಷಿ ಕೈಗಾರಿಕೆ ತ್ಯಾಜ್ಯ ವಸ್ತುಗಳು, ನಗರ ತ್ಯಾಜ್ಯ ವಸ್ತುಗಳು, ಈ ಎಲ್ಲಾ ವೇಸ್ಟ್ಗಳು ಎಲ್ಲ ಉಪಯೋಗಿಸ್ಕೊಂಡು ನಮ್ಮ ಹೊಲದಲ್ಲೇ ನಾವು ಕಾಂಪೋಸ್ಟ್ ತಯಾರಿಕೆ ಮಾಡಿಬಿಟ್ಟು ಅದನ್ನ ಬೆಳೆಗಳಿಗೆ ಉಪಯೋಗಿಸೋದ್ರಿಂದ ನಮಗೆ ಈ ಕಾಂಪೋಸ್ಟ್ ನ ಮಹತ್ವ ಹೆಚ್ಚಿನದು ಅನಿಸ್ತಾ ಇದೆ. ತಾವು ಹೇಳಿದ್ರಾಗ್ಲೇ ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿ ಮಾಡಿದಾಗಳಿಂದ ರಾಸಾಯನಿಕಗಳ ಬಳಕೆ ಜಾಸ್ತಿ ಆಯಿತು, ಆಮೇಲೆ ಅದಕ್ಕೆ ಕಾರಣ ಹೆಚ್ಚು ಇಳುವರಿ ಪಡಿಬೇಕನ್ನೋದೇ ಆಗಿತ್ತು. ಯಾಕಂದರೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರ ಒದಗಿಸೋದು ಒಂದು ಚಾಲೆಂಜ್ ಆಗಿತ್ತು. ಹಾಗಾಗಿ ಹೆಚ್ಚು ಇಳುವರಿ ಪಡಿಬೇಕಂದ್ರೆ ರಾಸಾಯನಿಕಗಳ ಬಳಕೆ ಅನಿವಾರ್ಯವಾಗಿತ್ತಾಗ. ಆದರೆ ಅದರ ಒಂದು ದುಷ್ಪರಿಣಾಮಗಳು ಅಂದರೆ ಬೇರೆ ರೀತಿಯ ಪರಿಣಾಮಗಳು ಈಗ ನಾವು ಕೃಷಿಯಲ್ಲಿ ಕಾಣ್ತಾ ಇದ್ದೀವಿ, ರಾಸಾಯನಿಕಗಳನ್ನು ಹೆಚ್ಚು ಹೆಚ್ಚು ಬಳಸೋದ್ರಿಂದ. ಈಗ ರಾಸಾಯನಿಕ ಗೊಬ್ಬರಗಳು ಮತ್ತು ಕಾಂಪೋಸ್ಟ್ ಗೊಬ್ಬರಗಳು ಅಂದರೆ ಎರಡನ್ನು ನಾವು ಹೋಲಿಸಿ ನೋಡಿದಾಗ ಯಾವುದು ಅನುಕೂಲ ಅಂತ ಹೇಳ್ತೀರಾ? ಇಷ್ಟ ತನಕ ನಾನು ಏನು ಹೇಳಿದ್ನಲ್ಲ ಇದು ಸಾವಯವ ಗೊಬ್ಬರದ ಮಹತ್ವ, ಅದೇ ಪ್ರಕಾರ ರಾಸಾಯನಿಕ ಗೊಬ್ಬರಕ್ಕೆ ಕಂಪೇರ್ ಮಾಡಿದ್ರೆ ಕಾಂಪೋಸ್ಟ್ ಗೊಬ್ಬರ ಯೂಸ್ ಮಾಡೋದ್ರಿಂದ ಹೆಚ್ಚಿನ ಅನುಕೂಲಗಳಿವೆ ಎಲ್ಲ ತರದಲ್ಲೂ. ಇಳುವರಿನೂ ಜಾಸ್ತಿ ಆಗುತ್ತೆ, ನಮ್ದು ಖರ್ಚು ಕೂಡ ಕಡಿಮೆ ಬರುತ್ತೆ, ಮತ್ತೆ ಪರಿಸರ ಮಾಲಿನ್ಯ ಕೂಡ ಆಗೋದಿಲ್ಲ. ತಾವ್ ಹೇಳೋ ಪ್ರಕಾರ ರಾಸಾಯನಿಕಗಳು ಒಂದು ಪರಿಸರ ಮಾಲಿನ್ಯಕಾರಕ ಆಗ್ತವೆ, ಆದ್ರೆ ಅದೇ ರೀತಿ ನಾವು ಕಾಂಪೋಸ್ಟ್ ಬಳಸಿದ್ರೆ ಪರಿಸರ ಸ್ನೇಹಿ ಗೊಬ್ಬರನ ನಾವು ಬಳಸಿದಂಗೆ ಆಗುತ್ತೆ ಅಂತ ಹೇಳ್ತಾರೆ. ನಾವು ಕಾಂಪೋಸ್ಟ್ ತಯಾರಿಕೆ ಮಾಡಬೇಕಂದ್ರೆ ಯಾವ್ಯಾವ ವಿಧದ ನಮ್ಮ ತ್ಯಾಜ್ಯ ವಸ್ತುಗಳು ನಾವು ಅದನ್ನು ಬಳಸ್ಬೋದು, ಯಾವ್ಯಾವ ಇದರಿಂದ ನಾವು ಮಾಡಲಿಕ್ಕೆ ಸಾಧ್ಯ ಇದೆ? ಈಗ ಬೇರೆ ಬೇರೆ ತ್ಯಾಜ್ಯ ವಸ್ತುಗಳು ಅಂತಂದರೆ ಕೃಷಿ ತ್ಯಾಜ್ಯ ವಸ್ತುಗಳು ಅಂತ, ಮತ್ತು ಕೃಷಿ ಕೈಗಾರಿಕೆ ತ್ಯಾಜ್ಯ ವಸ್ತುಗಳು, ಮತ್ತು ನಗರ ತ್ಯಾಜ್ಯ ವಸ್ತುಗಳು, ಮೂರು ಥರ ತ್ಯಾಜ್ಯ ವಸ್ತುಗಳು. ಕೃಷಿ ತ್ಯಾಜ್ಯ ವಸ್ತುಗಳು ಅಂದರೆ ನಿಮ್ಮ ಹೊಲದಲ್ಲಿ ಏನು ರೈತರು ಬೆಳೆಗಳ ಉಳಿಕೆ, ಬೆಳೆಗಳು ಅವಶೇಷಗಳು ಏನು ಉಳಿದಿರುತ್ತಲ್ಲ, ಈಗ ಸ್ಟಾಕ್ಸು, ಸ್ಟಬಲ್ಸು, ಕೂಳೆಗಳು, ಮತ್ತು ಅರಣ್ಯ ಪ್ರದೇಶದ ತ್ಯಾಜ್ಯ, ಕಬ್ಬು ಬೆಳೆ ಬೆಳೆದಿರ್ತಾರೆ, ಕಬ್ಬು ಬೆಳೆ ಬೆಳೆದ ತರಗು ಅಂತ ಏನಂತಾರೆ ಅದು, ಮತ್ತು ಶೇಂಗಾ ಬೆಳೆದಿರ್ತಾರೆ ಅದರ ಶೇಂಗಾ ಸಿಪ್ಪೆ ಹೊಟ್ಟು, ಮತ್ತೆ ಅಣಬೆ ಗಿಣಬೆ ಏನಾದರೂ ಬೆಳೀತಾ ಇದ್ರೆ ಅಣಬೆ ಬೆಳೆದ ಮೇಲೆ ಏನು ಹುಲ್ಲು ಉಳಿಯುತ್ತಲ್ಲ ಅಣಬೆ ಬೇಸಾಯದ ತ್ಯಾಜ್ಯ, ಮತ್ತೆ ಕೆಲವರು ಹೈನುಗಾರಿಕೆ ಮಾಡ್ತಾ ಇರ್ತಾರೆ ಅದರದ್ದು ತ್ಯಾಜ್ಯಗಳು, ಕೋಳಿ ಸಾಕಾಣಿಕೆ ಮಾಡ್ತಿರ್ತಾರೆ, ರೇಷ್ಮೆ ಕೃಷಿಗಳ ತ್ಯಾಜ್ಯ, ಮತ್ತೆ ಪಾರ್ಥೇನಿಯಂ ಕೂಡ ನಾವು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಉಪಯೋಗಿಸ್ಬೋದಾಗಿದೆ. ಅದಕ್ಕೆ ಸಿಸ್ಟಮ್ಯಾಟಿಕ್ ಮೆಥಡ್ ನಾವು ಫಾಲೋ ಮಾಡಬೇಕು. ಮತ್ತೆ ಕೆಲವೊಂದು ಕಳೆಗಳು ಮತ್ತೆ ಹಸಿರೆಲ್ಲ ಗಿಡಗಳು ಕೂಡ ನಾವು ಈ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಕಾಂಪೋಸ್ಟ್ನ ತಯಾರಿಸ್ಬೋದು. ಮತ್ತೆ ಕೃಷಿ ಕೈಗಾರಿಕೆ ತ್ಯಾಜ್ಯ ವಸ್ತುಗಳು ಅಂದರೆ ಸಕ್ಕರೆ ಕಾರ್ಖಾನೆಯಲ್ಲಿ ಮಡ್ಡಿ ಅಂತ ಬರುತ್ತೆ ಅದನ್ನು ಉಪಯೋಗಿಸ್ಕೋಬೋದು. ಮತ್ತು ತಂಬಾಕು ಕೃಷಿ ತ್ಯಾಜ್ಯ, ಈಗ ತೆಂಗಿನ ನಾರಿನ ಹುಡಿ ಹುಡಿ ಅಥವಾ ಪುಡಿ, ಅಡಕೆ ಸಿಪ್ಪೆ ಅಥವಾ ನಾರು, ಮತ್ತು ಹತ್ತಿ ಜಿನ್ಗಳಲ್ಲಿ ತ್ಯಾಜ್ಯ ಬರುತ್ತಲ್ಲ ಹತ್ತಿ ಜಿನ್ನಲ್ಲಿ ಬೀಜ ಅದು ಇದು ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಕಾಗದ ಕಾರ್ಖಾನೆ ಪೇಪರ್ ಇಂಡಸ್ಟ್ರಿದು ತ್ಯಾಜ್ಯ ಏನು ಬರುತ್ತೆ ಅದನ್ನು ಉಪಯೋಗಿಸ್ಬೋದು. ಮತ್ತು ಹಣ್ಣು ತರಕಾರಿಗಳ ಕೈಗಾರಿಕೆಗಳ ತ್ಯಾಜ್ಯ ಅಂದರೆ ಈಗ ಫಾರ್ ಎಕ್ಸಾಂಪಲ್ ವ್ಯಾಲ್ಯೂ ಅಡಿಷನ್ ಮಾಡ್ತಿರ್ತಾರೆ ಹಣ್ಣು ತರಕಾರಿಯು ಜಾಮು ಜಲ್ಲಿ ಕೆಚಪ್ ಏನು ಮಾಡ್ತೀವಿ ಉಳಿದಿರೋ ವೇಸ್ಟ್ ಎಲ್ಲ ಇರುತ್ತೆ ಅದು ಹೊರಗಡೆ ಹಾಕಿದರೆ ನಮ್ಮ ಪರಿಸರ ಮಾಲಿನ್ಯ ಉಂಟಾಗುತ್ತೆ ಅಂಥದ್ದು ಕೂಡ ನಾವು ಉಪಯೋಗಿಸ್ಕೋಬೋದು. ಮತ್ತು ಈಗ ಎಣ್ಣೆ ಹಿಂಡಿಗಳು ಗಾಣಗಳು ಏನಿರುತ್ತಲ್ಲ ಎಣ್ಣೆ ಗಾಣಗಳು ಎಣ್ಣೆ ಹಿಂಡಿಗಳು ಅದರಲ್ಲಿ ಏನು ತ್ಯಾಜ್ಯ ವಸ್ತುಗಳು ಉತ್ಪತ್ತಿಯಾಗುತ್ತಲ್ಲ ಅದನ್ನು ಕೂಡ ಕಾಂಪೋಸ್ಟ್ ತಯಾರಿಕೆಗೆ ಉಪಯೋಗಿಸ್ಬೋದು. ಮತ್ತು ನಗರ ತ್ಯಾಜ್ಯ ವಸ್ತುಗಳು ಅಂತಂದರೆ ಕೊಳಚೆ ಘನ ತ್ಯಾಜ್ಯ ಆಮೇಲೆ ಮೂಳೆ ಗೊಬ್ಬರ ಮೀನು ಚರ್ಮ ತ್ಯಾಜ್ಯಗಳು ಇತ್ಯಾದಿ ಈ ತ್ಯಾಜ್ಯಗಳನ್ನು ಕೂಡ ನಾವು ಉಪಯೋಗಿಸ್ಕೊಂಡು ಕಾಂಪೋಸ್ಟ್ ತಯಾರಿಕೆ ಮಾಡ್ಬೋದು. ಅಂದರೆ ನಾವು ಕೇಳಿದೀವಿ ಈಗ ದೆಹಲಿ ಮುಂತಾದ ಕಡೆಗಳಲ್ಲಿ ಕೆಲವರೆಲ್ಲ ವೇಸ್ಟನ್ನು ಸುಟ್ಟು ಸಾಕಷ್ಟು ಪರಿಸರ ಮಾಲಿನ್ಯ ಮಾಡ್ತಾರೆ ಅಂತ ಕೇಳಿದ್ರು, ಅದರಲ್ಲಿ ಎಲ್ಲ ಹೊಗೆ ತುಂಬಿಕೊಂಡು ಹಾಗಾಗಿ ಪರಿಸರಕ್ಕೆ ಹಾನಿ ಆಗುತ್ತೆ ಅಂತ ಹೇಳಿದ್ರು. ನಾವು ರೈತರ ಹೊಲಗಳಲ್ಲಿ ಕೆಲವರೆಲ್ಲ ತಾವು ಏನು ಹೇಳಿದ್ರಲ್ಲ ಕುಳೆ ಅಂತವನ್ನೆಲ್ಲ ಒಂದು ಕಡೆ ಹಾಕಿ ಬೆಂಕಿ ಹಚ್ಚೋದೆಲ್ಲ ನೋಡಿದ್ವಿ. ಆಮೇಲೆ ಈ ಭತ್ತದ ಗದ್ದೆಗಳಲ್ಲಿ ಕುಳೆ ಜಾಸ್ತಿ ಎತ್ತರ ಇರ್ತಂತ ಅದನ್ನು ಸುಡೋಂಥದ್ದು ನೋಡಿದ್ವಿ. ಆ ಸುಡೋ ಬದಲು ಈ ಬೇರೆ ರೀತಿಯಾಗಿ ನಾವು ಅದನ್ನು ಗೊಬ್ಬರವಾಗಿ ಪರಿವರ್ತಿಸಲಿಕ್ಕೆ ನಾವು ಪ್ರಯತ್ನ ಮಾಡಬಹುದು ಅಂತ ಹೇಳ್ತೀರಾ. ಮೇಡಮ್, ತಾವು ಇನ್ನೂ ಒಂದು ಹೇಳಿದ್ರೆ ತೆಂಗಿನ ನಾರಿನ ಪುಡಿ ಮತ್ತೆ ಒಂದು ಅಡಿಕೆ ಸಿಪ್ಪೆ ಅದರಲ್ಲಿನೂ ನಾವು ಕಾಂಪೋಸ್ಟ್ ತಯಾರಿಕೆ ಮಾಡಬಹುದು ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ನೋಡಿದೀವಿ ಈ ತರ ಅಡಿಕೆ ಸಿಪ್ಪೆ ಎಲ್ಲ ರೋಡ್ಗಳಲ್ಲೇ ಅಡಿಕೆ ಎಲ್ಲ ಅದನ್ನ ತೆಗೆದಿಂದ ಅದನ್ನ ಸುಮ್ಮನೆ ವೇಸ್ಟ್ ಆಗಿ ಹೋಗ್ತಿರ್ತೈತೆ. ಯಾವ ರೀತಿ ಅದನ್ನ ಮಾಡಲಿಕ್ಕೆ ಸಾಧ್ಯ ಇದೆ, ಹೇಗೆ ಮಾಡಬಹುದು? ಈಗ ನಾವೇನು ಕಾಣ್ತಿದೀವಲ್ಲ, ಕೆಲವೊಂದು ಈಗ ಪಂಜಾಬ್ ಇಂಥ ಕಡೆ ಗೋಧಿ ಬೆಳೆದಿರ್ತಾರೆ, ಗೋಧಿ ಹುಲ್ನೆಲ್ಲ ಬೆಂಕಿ ಹಾಕ್ತಾರೆ, ಹೊಲಗಳೆಲ್ಲ ಬೆಂಕಿ ಹಾಕ್ದಾಗ ಏನಾಗುತ್ತೆ, ಪರಿಸರ ಮಾಲಿನ್ಯ ಕೂಡ ಉಂಟಾಗುತ್ತೆ, ಮತ್ತೆ ಅದ್ರ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಉಪಯೋಗ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಸಾಕಷ್ಟು ಇರುತ್ತೆ, ಅವೆಲ್ಲ ಸತ್ತೋಗ್ತವೆ. ಸೊ ಇದರಿಂದ ಮತ್ತೆ ಅಡಕೆ ತೆಂಗು ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಕೂಡ ಈ ಅಡಕೆ ಸಿಪ್ಪೆ ಸುಲಿದ್ಬಿಟ್ಟು ಎಲ್ಲ ರೋಡ್ ರೋಡಿಗೆ ಹಾಕಿರ್ತಾರೆ. ತೆಂಗಿನದು ಅಷ್ಟೇ, ತೆಂಗಿನ ಮಟ್ಟೆ ಗರಿ ಯಾವುದನ್ನು ಉಪಯೋಗಿಸ್ಕೊಳಕ್ ಆಗೋದಿಲ್ಲ, ಯಾಕೆಂದ್ರೆ ಅವು ಬೇಗ ಕಳಿಯಲ್ಲ ಅಂತ ಹೇಳ್ಬಿಟ್ಟು ಕಾಂಪೋಸ್ಟ್ ಅಥವಾ ಗುಂಡಿಗೇನು ಹಾಕೋದಿಲ್ಲ, ಅವ್ರಿಗೆ ಹಂಗಂಗೆ ಬಿಟ್ಬಿಟ್ಟಿರ್ತಾರೆ. ಇದರಿಂದ ಪರಿಸರ ಮಾಲಿನ್ಯ ನಮಗೆ ಉಂಟಾಗುತ್ತೆ. ಸೊ ಆದ್ರಿಂದ ಇದೆಲ್ಲ ಉಪಯೋಗಿಸ್ಕೊಂಡು ನಾವು ಕಾಂಪೋಸ್ಟ್ ಕಲ್ಚರ್ ಅಂತ ಏನು ಇದೆಯಲ್ಲ, ಕಾಂಪೋಸ್ಟ್ ಕಲ್ಚರ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ, ಅದರಲ್ಲಿ ತ್ಯಾಜ್ಯ ವಸ್ತುಗಳಲ್ಲಿ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಲಿಗ್ನಿನ್, ಇಂಗಾಲ ಅದೆಲ್ಲ ಇರೋದ್ರಿಂದ ಅದನ್ನೆಲ್ಲ ಕಳಿಯೋದಿಕ್ಕೆ ಲಿಗ್ನಿನ್ ಅಂತ ಏನಿದೆಯಲ್ಲ, ಅದು ಲಿಗ್ನಿನ್ ಜಾಸ್ತಿ ಇರೋದ್ರಿಂದ ಈ ತೆಂಗು ಮತ್ತು ಅಡಕೆನಲ್ಲಿ ಬೇಗ ಕಳಿಯೋದಿಲ್ಲ. ಸೊ ಇದನ್ನೆಲ್ಲ ಬೇಗ ತ್ವರಿತಗತಿನಲ್ಲಿ ನಾವು ಕಾಂಪೋಸ್ಟ್ ಮಾಡೋದಿಕ್ಕೆ, ಕಳಿಯಂಗೆ ಮಾಡೋದಿಕ್ಕೆ ನಾವು ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಅಂದ್ರೆ ಕಾಂಪೋಸ್ಟ್ ಕಲ್ಚರ್ನ ಉಪಯೋಗಿಸ್ಕೊಂಡು ಬೇಗ ನಾವು ಕಾಂಪೋಸ್ಟ್ನ ತಯಾರಿಸಬಹುದಾಗಿದೆ. ಈ ಕಾಂಪೋಸ್ಟ್ ಕಲ್ಚರ್ನಲ್ಲಿ ಯಾವ್ಯಾವ ಇರ್ತವೆ ಅಂದರೆ ಟ್ರೈಕೋಡರ್ಮ, ಆಸ್ಪರ್ಜಿಲಸ್, ಫ್ಲೋರೋಟಸ್, ಮತ್ತೆ ಫೆನರೋಕಿಟ್ ಕ್ರೈಸೋಸ್ಪೋರಿಯಂ ಅಂತ ಈ ನಾಲ್ಕು ಸೂಕ್ಷ್ಮಾಣು ಜೀವಿಗಳಿರ್ತವೆ. ಈ ಫೆನರೋಕಿಟ್ ಕ್ರೈಸೋಸ್ಪೋರಿಯಂ ಅಂತ ಏನಿದೆಯಲ್ಲ ಅದು ಲಿಗ್ನಿನ್ ಕಳೆಯೋದ್ರಲ್ಲಿ, ಮೀನ್ಸ್ ಡಿಗ್ರೇಡ್ ಮಾಡೋದ್ರಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸುತ್ತದೆ. ಇದು ಫಂಗಸ್. ಮತ್ತೆ ಇನ್ನು ಕೆಲವು ಉಳಿದಿರೋ ಟ್ರೈಕೋಡರ್ಮ ಅವೆಲ್ಲ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಆ ಅಂಶಗಳನ್ನ ಬೇಗ ರೋಟನಿಂಗ್ ಮಾಡುತ್ತೆ. ಇದಕ್ಕೆ ಒಂದು ಮೆಥಡ್ ಇದೆ ಅಂದ್ರೆ ನಾವು ಈ ಸಿಸ್ಟಮ್ಯಾಟಿಕ್ ಆಗಿ ತುಂಬುತ್ತಾ ಹೋಗ್ಬೇಕು ಗುಂಡಿನ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಕಾಂಪೋಸ್ಟ್ ಮಾಡುವ ವಿಧಾನ ಹೆಂಗೆ ಅಂದ್ರೆ ಫಸ್ಟ್ ಸಮತಟ್ಟಾದ ಹಾಗೂ ತಂಪಾದ ನೆರಳಿರುವ ಜಾಗದ ಆಯ್ಕೆ ಮಾಡ್ಕೋಬೇಕು. ಅದು ಲ್ಯಾಂಡು ಈಕ್ವಲ್ ಆಗಿರ್ಬೇಕು ಯೂನಿಫಾರ್ಮ್ ಆಗಿ, ಮತ್ತು ನೇರವಾದ ಬಿಸಿಲು ಮತ್ತು ಮಳೆಯಿಂದ ರಕ್ಷಿಸುವ ವ್ಯವಸ್ಥೆ ಇರಬೇಕು. ಡೈರೆಕ್ಟ್ ಸನ್ಲೈಟು ಯಾವುದು ಬೀಳ್ಬಾರ್ದು ಅದರಲ್ಲಿ. ಭೂಮಟ್ಟದಿಂದ ಯಾವ ಥರ ನಾವು ಗುಂಡಿ ಇದು ಮಾಡ್ಕೋಬೇಕು ಅಂದರೆ ಭೂಮಟ್ಟದಿಂದ 1 meter ಆಳ, ಓನ್ಲಿ 1 meter ಅಷ್ಟೇ ಡೆಪ್ತು, 3 meter ಆಗಲ್ಲ, ಮತ್ತು ಅವಶ್ಯಕತೆಗೆ ತಕ್ಕಂತೆ ಉದ್ದ ಇರಬೇಕು. ಮ್ಯಾಕ್ಸಿಮಮ್ ನಾವು 5 meters ಮಾಡ್ಕೋಬೋದು ಉದ್ದ. ಇನ್ನೂ ಜಾಸ್ತಿ ನಿಮಗೆ ತ್ಯಾಜ್ಯ ವಸ್ತು ಇದೆ ಅಂದರೆ ಉದ್ದ ಎಷ್ಟು ಬೇಕಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕವಾಗಿ ಮಾಡ್ಕೋಬೋದು. ಬಟ್ ಆಳ ಮಾತ್ರ 1 meter ಇರಬೇಕು, ಅಗಲ 3 meter ಇರಬೇಕು. ಯಾಕೆಂದರೆ ಅಗಲ ತುಂಬ ಜಾಸ್ತಿ ಆದರೆ ನಾವು ಇಂದು ಕಾಂಪೋಸ್ಟ್, ಒಂದು ಕಾಂಪೋಸ್ಟಿಂದ ಇನ್ನೊಂದು ಕಾಂಪೋಸ್ಟ್ಗೆ ನೀರು ಹಾಕೋದಾಗಲಿ ಟರ್ನಿಂಗ್ ಮಾಡೋದ್ರಾಗಲಿ ಪ್ರಾಬ್ಲಮ್ ಆಗುತ್ತೆ. ಮತ್ತು ಸುಮಾರು 5 ton ಜರಡಿ ಆಡಿಸಿದ ತೆಂಗಿನ ಹುಡಿ, 5 ton ಅಥವಾ ಇದು ಅಡಿಕೆ ಸಿಪ್ಪೆ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಬೋದು. ಇದು ಮೊದಲು ಪದರ ಪದರವಾಗಿ ನಾವು ಹಾಕಬೇಕಾಗುತ್ತೆ. ಫಸ್ಟ್ ಏನು ಮಾಡಬೇಕು ಅಂತಂದರೆ 100 gram ಹುಡಿಯನ್ನು ನಾವು ಸಮನಾಗಿ ಕೆಳಗಡೆ ಹರಡಬೇಕು ಫಸ್ಟು. ಇದು ತೆಂಗಿನ ಸಿಪ್ಪೆ ಇವೆಲ್ಲ ಕಳಿಯೋದು ತುಂಬ ಲೇಟ್ ಆಗಿರೋದ್ರಿಂದ ಕೆಳಭಾಗಕ್ಕೆ ನಾವು ಫಸ್ಟು ಈ ತೆಂಗಿನ ಸಿಪ್ಪೆಯ ಹುಡಿಯನ್ನು ನಾವು ಹಾಕಬೇಕು. ಅದರಾದ್ಮೇಲೆ ಈ ಇದೇನು ಫ್ಲೋರೋಟಸ್ ಇದೆಲ್ಲ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿದ್ವಲ್ಲ, ಅದನ್ನ ನಾವು ಕೌಡಂಗ್ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ಲರಿ ತರ ಮಾಡಿಕೊಂಡು ಅದ್ರ ಮೇಲೆ ಚಿಮುಕಿಸ್ಬೇಕು. ನಂತರ ಅದ್ರ ಮೇಲೆ ಮತ್ತೆ ಜೋಳ, ಗೋವಿನ ಜೋಳ, ಸೂರ್ಯಕಾಂತಿ ದಿಂಡುಗಳು, ಕೃಷಿ ತ್ಯಾಜ್ಯ ವಸ್ತುಗಳು ಏನೇನು ಇರುತ್ತಲ್ಲ ನಿಮ್ಮ ಹತ್ರ, ಅದನ್ನ ಒಂದು ಗೇಣು ಎತ್ತರಕ್ಕೆ ಮತ್ತೆ ಹಾಕ್ಬೇಕು ಅದ್ರ ಮೇಲೆ. ಅದಾದ್ಮೇಲೆ ಮತ್ತೆ ಮೇಲಿನ ಪದರದಲ್ಲಿ ಅದ್ರ ಮೇಲೆ ಮತ್ತೆ ಹಸಿರು ಸೊಪ್ಪುಗಳು ಅಂದ್ರೆ ಹೊಂಗೆ, ಗ್ಲಿರ್ಸಿಡಿಯಾ, ಕ್ಯಾಸಿಯಾ ಇತ್ಯಾದಿ ಹಸಿರೆಲೆ ಗೊಬ್ಬರಗಳಿಗೆ ಯೂಸ್ ಮಾಡ್ತೀವಲ್ಲ ಅದನ್ನ ಮತ್ತೆ ಅದ್ರ ಮೇಲೆ ಹಾಕ್ಬೇಕು. ನಂತರ ಒಣ ಹುಲ್ಲು, ರೌದಿ ಇತ್ಯಾದಿಗಳನ್ನು ಒಂದು ಗೇಣ ಎತ್ತರಕ್ಕೆ ಹರಡ್ಬೇಕು. ಇದೇ ತರ ಇದೇ ಸಿಸ್ಟಮ್ ಅಲ್ಲಿ ನಾವು ತುಂಬುತ್ತಾ ಹೋಗ್ಬೇಕು ಗುಂಡಿನ. ಇದ್ರ ಮೇಲೆ ಮೇಲ್ ಭಾಗದಲ್ಲಿ ಅಣುಜೀವಿ ಗೊಬ್ಬರಗಳಾದ ಅಷ್ಟಬಕ್ಟರ್, ರೈಸೋಬಿಯಂ, ರೈಸೋಬಿಯಂ ಸೂಪರ್ ಫಾಸ್ಫೇಟ್, ಲಘು ಪೋಷಕಾಂಶಗಳನ್ನು ಹಾಕ್ಬೇಕು. ಅಂದ್ರೆ ಇದೆಲ್ಲ ಎನ್ರಿಚ್ಮೆಂಟ್ಗೆ. ಈ ಅಷ್ಟಬ್ಯಾಕ್ಟರ್, ಅಜೋಸ್ಪಿರಿಲಮ್ ಅದೆಲ್ಲ ನೈಟ್ರೋಜನ್ ಫಿಕ್ಸಿಂಗ್ ಆರ್ಗ್ಯಾನಿಸಮ್ ಆಗಿರೋದ್ರಿಂದ ಅದನ್ನು ಕೂಡ ನಾವು ಮಿಕ್ಸ್ ಮಾಡಬಹುದು. ಈ ರೀತಿ ಗುಂಡಿ ತುಂಬಿದ ನಂತರ ಒಂದು ತಂಬಿಗೆ ನೀರಿನಲ್ಲಿ 1/2 ಚಮಚ ಜೇನುತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಗುಂಡಿ ಮೇಲೆಲ್ಲ ಚಿಮುಕಿಸ್ಬೇಕು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ಏನಿರುತ್ತಲ್ಲ ಅದು ಸಕ್ರಿಯಗೊಂಡ್ಬಿಟ್ಟು ಆಕ್ಟಿವೇಟ್ ಆಗ್ಬಿಟ್ಟು ಬೇಗ ಕಳಿಯಂಗೆ ಮಾಡುತ್ತೆ. ಸೊ ಈ ವಿಧಾನದಲ್ಲಿ ನಾವು ಗುಂಡಿನ ತುಂಬುತ್ತಾ ಹೋಗ್ಬೇಕು. ಇದ್ರ ಮೇಲೆ ಸಗಣಿ, ಬಗ್ಗಡ ಅಥವಾ ಗಂಜಲ ಇತ್ಯಾದಿ ಸೇರಿದ 5 liter ನೀರನ್ನು ಈ ಸಗಣಿ ಕಲಸಿಬಿಟ್ಟು ನೀರಲ್ಲಿ ಎಲ್ಲ ಚುಮುಕಿಸ್ಬೇಕು. ಈ ಸಗಣಿ ಇದು ಹಾಕೋದ್ರಿಂದ ಏನಾಗುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್, ಸೂಕ್ಷ್ಮಾಣು ಜೀವಿಗಳಿಗೆ ಪೋಷಕಾಂಶಗಳು ದೊರೆತ್ಬಿಟ್ಟು ಇವು ಆಕ್ಟಿವೇಟ್ ಆಗ್ಬಿಟ್ಟು ಸಂಖ್ಯೆನೂ ದ್ವಿಗುಣಗೊಂಡ್ಬಿಟ್ಟು ಬೇಗ ತ್ಯಾಜ್ಯ ವಸ್ತುಗಳನ್ನ ಕಳೆಯೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಮತ್ತೆ ಪ್ರತಿ ಪದರ ತುಂಬುವಾಗಲೂ ನಾವು 60% ತೇವಾಂಶವಿರುವಂತೆ ನೋಡ್ಕೊಳ್ಬೇಕು. ತುಂಬಾ ಡ್ರೈ ಆಗಿರ್ಬೋದು, ಅದರಲ್ಲಿ ತೇವಾಂಶ ಇರುವಂತೆ ನಾವು ನೋಡ್ಕೋಬೇಕು. ಮಾದರಿಯಲ್ಲಿ ಅನುಸರಿಸಿ ನಾವು ಫುಲ್ ತುಂಬಿಟ್ಟು ಗುಂಡಿನ ಮೇಲೆ ಏನ್ ಮಾಡ್ಬೇಕು, ಈ ಮಣ್ಣು ಮತ್ತು ಸಗಣಿ ಇದೆಲ್ಲ ಇದ್ ಮಾಡಿ ಪ್ಯಾಕ್ ಮಾಡ್ಬೇಕು. ಇಲ್ಲಾಂದ್ರೆ ಗಾಳಿ ಆಡ್ಬಿಟ್ಟು ಕಳಿಯೋದು ಲೇಟ್ ಆಗುತ್ತೆ. ಈ ತರ ನಾವು ಅನುಸರಿಸಿದ್ರೆ ಏನಾಗುತ್ತೆ, ನಾವು ಸುಮಾರು 35-40 ದಿನಗಳಲ್ಲಿ ಈ ಕಾಂಪೋಸ್ಟ್ ಗೊಬ್ಬರವನ್ನು ಪಡಿಬಹುದು. ಈ ಕಾಂಪೋಸ್ಟ್ ಕಲ್ಚರ್ ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನಿಮಗೆ 6 ತಿಂಗಳು 8 ತಿಂಗಳು 10 ತಿಂಗಳು ಆದ್ರೂ ಇದು ಕಾಂಪೋಸ್ಟ್ ಆಗಿ ಪರಿವರ್ತನೆ ಆಗಲ್ಲ. ತಾವೇನು ಹೇಳಿದ್ರಲ್ಲ ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಅಂದ್ರೆ ಕಾಂಪೋಸ್ಟ್ ಕಲ್ಚರ್ ಅಂತ ತಾವ ಏನು ಹೇಳಿದ್ರಲ್ಲ, ಇದರಲ್ಲಿ ಯಾವ್ಯಾವ ರೀತಿ ಒಂದು ಸೂಕ್ಷ್ಮಾಣು ಜೀವಿಗಳಿವೆ ಮತ್ತು ಅವುಗಳ ಮಹತ್ವ ಏನು? ಈ ಕಾಂಪೋಸ್ಟ್ ಕಲ್ಚರ್ ಅಥವಾ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ, ಇವುಗಳಲ್ಲಿ ಹೇಳ್ದಂಗೆ ಕ್ಲೋರೋಟಸ್, ಟ್ರೈಕೋಡರ್ಮ, ಆಸ್ಪರ್ಜಿಲಸ್ ಮತ್ತೆ ಫೆನರೋಕಿಟ್ ಕ್ರೈಸೋಸ್ಪೋರಿಯಂ ಅಂತ 4 ವಿಧದ ಜೀವಾಣುಗಳಿವೆ. ಇವು ತ್ವರಿತಗತಿಯಲ್ಲಿ ಏನು ಲಿಗ್ನಿನ್ ಸಲ್ಯುಲೋಸ್, ಹೆಮಿಸಲ್ಯುಲೋಸ್ ಅಂತ ಏನು ತೆಂಗಿನ ಹುಡಿ ಅಥವಾ ಅಡಕೆ ಸಿಪ್ಪೆನಲ್ಲಿ ಲಿಗ್ನಿನ್ ಅಂಶ ಏನು ಜಾಸ್ತಿ ಇರುತ್ತೆ ಅದನ್ನ ಬೇಗ ಕಳಿಯಂಗೆ ಮಾಡಿಬಿಟ್ಟು ಬೇಗ ಅದು ಸಾವಯವ ವಸ್ತುಗಳಲ್ಲಿ ಇದು CN ರೇಷಿಯೋ ಅಂತ ಇರುತ್ತೆ, ಅದು 50:1 ಇಂತ ಜಾಸ್ತಿ ಇರಬಾರ್ದು, ಅದಕ್ಕಿಂತ ಕಡಿಮೆ ಇದ್ರೆ ಬೇಗ ಅದು ಕಳಿಯುತ್ತೆ. ಸೊ ಈ ತರ ಈ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತವೆ ಅಂತಂದ್ರೆ ಬೆಳೆ ಉಳಿಕೆಗಳು, ಮುಖ್ಯವಾಗಿ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಲಿಗ್ನಿನ್ಗಳೆಂಬ ಮುಖ್ಯ ಏನು ಈ ಅಂಶಗಳಿರುತ್ತಲ್ಲ, ಈ ಸೂಕ್ಷ್ಮಾಣು ಜೀವಿಗಳು ಈ ಸಂಕೀರ್ಣ ರೂಪದ ಸಸ್ಯ ಘಟಕಗಳನ್ನು ವಿಘಟಿಸಿ ಅಂದ್ರೆ ಡಿವೈಡ್ ಮಾಡಿ ಸರಳ ರೂಪಕ್ಕೆ ಪರಿವರ್ತಿಸಿ ಆಹಾರದ ಮೂಲವಾಗಿ ಉಪಯೋಗಿಸ್ಕೊಳ್ತವೆ. ಅಂದ್ರೆ ಅವುಗಳಿಗೇನು ಆಹಾರ ಬೇಕಲ್ಲ ಅದರಿಂದ ಅವು ಡಿಗ್ರೇಡ್ ಮಾಡ್ತವೆ. ಸೊ ಸಂಕೀರ್ಣ ಇರೋದನ್ನ ಸರಳ ರೂಪಕ್ಕೆ ತಂದ್ಬಿಟ್ಟು ಆಹಾರದ ಮೂಲವಾಗಿ ಉಪಯೋಗಿಸ್ಕೊಳ್ತವೆ. ಕೆಲವು ಪ್ರಮುಖ ಸೂಕ್ಷ್ಮಾಣು ಜೀವಿಗಳು ತ್ವರಿತಗತಿಯಲ್ಲಿ ಬೆಳೆದು ತ್ಯಾಜ್ಯ ವಸ್ತುಗಳ ಕಳವಳಿಕೆಯಲ್ಲಿ ಪಾಲ್ಗೊಂಡು ಕಡಿಮೆ ಅವಧಿಯಲ್ಲಿ ನಾವು ಉತ್ತಮ ಗುಣಮಟ್ಟದ ಗೊಬ್ಬರವನ್ನು ತಯಾರಿಸಲು ಉಪಯುಕ್ತವಾಗಿವೆ. ಕಾಂಪೋಸ್ಟ್ ಪರಿವರ್ತನೆಗೆ ಬೇಕಾಗುವ ಸೂಕ್ಷ್ಮ ಜೀವಿಗಳೆಂದರೆ ಫ್ಲೋರೋಟಿಸ್, ಆಸ್ಪರ್ಜಿಲಸ್, ಟ್ರೈಕೋಡರ್ಮ ಮತ್ತು ಫೆನರಕಿಟ್ ಕ್ರೈಸೋಸ್ಪೋರಿಯಂ. ಸೊ ಇವೇನು ಮಾಡ್ತವೆ, ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಎಂಬ ಈ ಅಂಶಗಳನ್ನು ವಿಭಜಿಸಿ ಸರಳ ರೂಪವಾಗಿ ಪರಿವರ್ತನೆಗೊಳ್ತವೆ. ಈ ಕಾಂಪೋಸ್ಟ್ ತಯಾರಿಕೆ ಬಗ್ಗೆ ತಾವು ಹೇಳಿದರೆ ಅಂದರೆ ಅದರಲ್ಲಿ ಯಾವ ವಿಧಾನ ಅನುಸರಿಸಿ ನಾವು ಕಾಂಪೋಸ್ಟ್ನ ತಯಾರು ಮಾಡ್ಬೋದು ಅಂತೇಳಿ, ಆಮೇಲೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಯಾವ ರೀತಿ ಕೆಲಸ ಮಾಡ್ತಾವೆ ಅಂತಲೂ ಹೇಳಿದರೆ, ಈ ಕಾಂಪೋಸ್ಟ್ ತಯಾರಿಕೆ ಮಾಡಿಕೊಂಡಾದ್ಮೇಲೆ ಅದು ನಮ್ಮ ಕೃಷಿಗೆ, ನಮ್ಮ ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ? ಈ ರಾಸಾಯನಿಕ ಗೊಬ್ಬರ ಬಳಸೋದಕ್ಕಿಂತ ಕಾಂಪೋಸ್ಟ್ ಬಳಸೋದು ಒಳ್ಳೆಯದು ಅಂತ ನಾನು ಹೇಳ್ತಾ ಬಂದಿದ್ದೀನಿ. ಈ ಕಾಂಪೋಸ್ಟ್ ಉಪಯೋಗಗಳು ಬಹಳಷ್ಟಿದೆ. ಏನು ಅಂದರೆ ಒಂದೊಂದೇ ನೋಡೋದಾದರೆ, ನಾವು ಈ ಸಸ್ಯಗಳಿಗೆ ಏನು ಪೋಷಕಾಂಶಗಳನ್ನು ಪೂರೈಸಿ ಮಣ್ಣಿನ ಭೌತಿಕ ಹಾಗೂ ರಾಸಾಯನಿಕ ಗುಣವನ್ನು ಕಾಪಾಡೋದು, ಅಂದರೆ ಮಣ್ಣಿನ ಫಲವತ್ತತೆ ಕಾಪಾಡೋದ್ರಲ್ಲಿ ಕಾಂಪೋಸ್ಟ್ ತುಂಬ ಮಹತ್ವದ ಪಾತ್ರ ವಹಿಸುತ್ತೆ. ಮತ್ತು ಮಣ್ಣಿನಲ್ಲಿ ಏನು ಸಾವಯವ ಅಂಶಗಳನ್ನು ಹೆಚ್ಚಿಸಿ ಜೈವಿಕ ಕ್ರಿಯೆ ನಡೆಯುವಂತೆ ಮಾಡುತ್ತದೆ. ಅಂದರೆ ಈ ಕಾಂಪೋಸ್ಟ್ ಹಾಕಿದರೆ ಅಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಇದರಿಂದ ನಾವು ಕಾಂಪೋಸ್ಟ್ ಯೂಸ್ ಮಾಡೋದ್ರಿಂದ ಪರಿಸರ ಮಾಲಿನ್ಯನ ತಡೆಗಟ್ಟಿಬಿಟ್ಟು ನೈಸರ್ಗಿಕ ಸಮತೋಲನವನ್ನು ನಾವು ಕೂಡ ಕಾಪಾಡ್ಕೊಳ್ಬೋದು. ಮತ್ತು ಈ ಕಾಂಪೋಸ್ಟ್ ಮಾಡೋದ್ರಿಂದ ನಿರುಪಯೋಗಿ ವಸ್ತು, ಕೃಷಿ ತ್ಯಾಜ್ಯ ವಸ್ತುಗಳನ್ನ ಏನು ಮಾಡ್ಬೋದು, ಅವು ಎಲ್ಲಂದ್ರಲ್ಲೇ ರೋಡಲ್ಲಿ ಅಲ್ಲಿ ಇಲ್ಲಿ ಹೊಲಗಳಲ್ಲಿ ಬಿದ್ದುಬಿಟ್ಟು ಏನಾಗುತ್ತೆ, ರೋಗಗಳು ರುಜಿನಗಳು ಕಾಟ ಜಾಸ್ತಿ ಆಗುತ್ತೆ. ಅದರಿಂದ ಏನು ಮಾಡ್ಬೋದು, ಅಂಥ ತ್ಯಾಜ್ಯ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಪರಿಸರ ಸ್ನೇಹಿ ಮತ್ತು ಉಪಯೋಗಿ ವಸ್ತುವಾಗಿ ನಾವು ಮಾರ್ಪಡಿಸ್ಬೋದು ಈ ಕಾಂಪೋಸ್ಟು. ಮತ್ತು ಕಾಂಪೋಸ್ಟ್ನಲ್ಲಿ ಇದು ಇನ್ನೊಂದೇನು ಅಂದರೆ, ತೇವಾಂಶ ಹಿಡಿದಿಟ್ಕೊಳ್ದಾಗಂಥ ಗುಣ ಇದೆ ಕಾಂಪೋಸ್ಟ್ಗೆ. ನಾವು ಕಾಂಪೋಸ್ಟ್ ಹಾಕಿದರೆ ಅದು ತೇವಾಂಶ, ದಟ್ ಈಸ್ ವಾಟರ್ ರಿಟೈನಿಂಗ್ ಕೆಪಾಸಿಟಿ ಅಂತ ಏನಂತೀವಲ್ಲ, ಆ ಗುಣ ಇದೆ ಕಾಂಪೋಸ್ಟ್ನಲ್ಲಿ. ಮತ್ತು ತುಂಬ ದಿವಸ ನಾವು ನೀರು ಹಾಕಿಲ್ಲ ಅಂದ್ರೂ ಅಟ್ಲೀಸ್ಟ್ ಅದರಲ್ಲಿರೋ ಮಾಯಿಶ್ಚರ್ ಏನಾಗುತ್ತೆ ಸ್ಟೋರ್ ಆಗಿರುತ್ತಲ್ಲ, ಅದನ್ನ ಉಪಯೋಗಿಸ್ಕೊಂಡು ಗಿಡಗಳು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಹಣ್ಣಿನ ಗಿಡಗಳಿಗೆ ಮತ್ತು ಹೂ ಬೆಳೆಗಳಿಗೆ ತರಕಾರಿ ಬೆಳೆಗಳಿಗೆ ಗೊಬ್ಬರವಾಗಿ ಹಾಗೂ ಒದಿಕೆಯಾಗಿ ನಾವು ಈ ಕಾಂಪೋಸ್ಟ್ನ ಉಪಯೋಗಿಸ್ಬೋದು. ಮತ್ತು ಇನ್ನು ನರ್ಸರಿ ಮಡಿಗಳು, ನರ್ಸರಿನಲ್ಲಿ ಏನು ಅತಿ ಉಪಯುಕ್ತವಾದ ಪದಾರ್ಥ ಈ ಕಾಂಪೋಸ್ಟ್ ಅನ್ನೋದು. ಮತ್ತು ಇದೇನು ಮಾಡುತ್ತೆ, ಟೆಂಪ್ರೇಚರ್ ಮಣ್ಣಿನ ಉಷ್ಣಾಂಶ ಕೂಡ ನಿಯಂತ್ರಿಸುತ್ತದೆ. ಗಿಡಗಳ ಪಾತಿಯಲ್ಲಿ ಹೊದಿಕೆಯಾಗಿ ಉಪಯೋಗಿಸಿದರೆ ಕಳೆಗಳನ್ನು ನಿಯಂತ್ರಿಸುತ್ತೆ. ಈ ಕಾಂಪೋಸ್ಟ್ ಹಾಕೋದ್ರಿಂದ ಈ ಕಳೆಗಳು ಕೂಡ ಕಡಿಮೆ ಆಗುತ್ತೆ. ಮತ್ತು ನೀರಿನ ಮಿತ ಬಳಕೆ ಆಗುವುದು, ಈ ಕಾಂಪೋಸ್ಟ್ಗೆ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಶಕ್ತಿ ಗುಣ ಇರೋದ್ರಿಂದ ನಾವು ನೀರನ್ನ ಜಾಸ್ತಿ ಉಪಯೋಗಿಸೋದೇನು ಬೇಕಾಗಲ್ಲ. ಸೊ ನೀರಿನ ಮಿತ ಬಳಕೆ ಮಾಡ್ಬೋದು. ಮತ್ತು ಕಾಂಪೋಸ್ಟ್ ಒಂದು ಬಾರಿ ಬಳಸಿದರೆ ಅದು ಸುಮಾರು 3 ವರ್ಷಗಳವರೆಗೆ ಬೆಳೆಗಳಿಗೆ ಲಭ್ಯವಿರುತ್ತದೆ, ಮಣ್ಣಿನಲ್ಲಿರುತ್ತೆ. ವಿಶೇಷವಾಗಿ ಮಳೆಯಾಧಾರಿತ ಪ್ರದೇಶಗಳಲ್ಲಿ ಕಾಂಪೋಸ್ಟ್ ಬಳಕೆ ಅಗತ್ಯ ಮತ್ತು ಲಾಭಕರ ಅಂತ ನನ್ನ ಅನಿಸಿಕೆ. ಈ ಕಾಂಪೋಸ್ಟ್ ತಯಾರಿಕೆ ಬಗ್ಗೆ ಹೇಳಿದ್ರೆ ಯಾವ ರೀತಿ ತಯಾರು ಮಾಡಬಹುದು ಅಂತ, ಅದರ ವಿಧಾನ ಮತ್ತು ಅದರ ಉಪಯೋಗಗಳನ್ನು ತಿಳಿಸಿದ್ರೆ, ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಏನೇನು ಒಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ? ಮೇನ್ಲಿ ನಾವು ಮೆಜರ್ಮೆಂಟ್ ಹೇಳಿದ್ನಲ್ಲ, ಕೃಷಿ ತ್ಯಾಜ್ಯ ವಸ್ತುಗಳ ಅನುಗುಣವಾಗಿ ಗುಂಡಿ ಉದ್ದ ಅಗಲ ನಾವು ಹೆಚ್ಚು ಮಾಡ್ಕೊಳ್ಬೋದು, ಆದರೆ ಆಳ ಮಾತ್ರ 1 ಮೀಟರ್ಗಿಂತ ಹೆಚ್ಚು ಮಾಡ್ಕೋಬಾರ್ದು. ಮತ್ತು ಗುಂಡಿಯ ಅಂಚುಗಳಿಗೆ ಕಲ್ಲು ಕಟ್ಟಬಾರ್ದು, ಇದರಿಂದ ಕಳೆಯೋದು ಲೇಟ್ ಆಗುತ್ತೆ. ಮತ್ತು ಅದರ ಏನು ಜಸ್ಟ್ ನಾವು ಸಗಣಿಯಿಂದ ಸಾರಿಸ್ಬೇಕು ನೆಲನ ಅಷ್ಟೇ, ಅದಕ್ಕೆ ಕಲ್ಲು ಗಿಲ್ಲು ಕಟ್ಟೋದು ಅದೆಲ್ಲ ಮಾಡಬಾರ್ದು. ಮತ್ತು ಸಾರಿಸ್ಲಿಲ್ಲ ಸಗಣಿಯಿಂದ ಅಂದ್ರೂ ನ್ಯೂಟ್ರಿಯೆಂಟ್ ಲೀಚಿಂಗ್ ಆಗುತ್ತೆ, ಅಂದರೆ ನ್ಯೂಟ್ರಿಯೆಂಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಪ್ಯಾಕ್ ಮಾಡಬೇಕು. ಮತ್ತು ಕಾಂಪೋಸ್ಟ್ ಗುಂಡಿಯನ್ನು ಭೂಮಟ್ಟದಲ್ಲಿ ಮಣ್ಣಿನಿಂದ ಮುಚ್ಚಿ ಸಗಣಿಯಿಂದ ಸಾರಿಸ್ಬೇಕು. ಗುಂಡಿಯ ವಸ್ತುಗಳ ಪದರಗಳ ನಡುವೆ ಗಾಳಿ ತೂರಿದ್ರೆ ಏನಾಗುತ್ತೆ, ಅದು ಸರಿಯಾಗಿ ಬೇಗ ಕಳೆಯೋದಿಲ್ಲ. ಮತ್ತೆ ಗುಂಡಿ ಎತ್ತರದ ಸ್ಥಳದಲ್ಲಿ ಇರಬೇಕು. ಮಳೆ ಇರಲಿ ಬೇಸಿಗೆ ಇರಲಿ, ಗೊಬ್ಬರದ ಗುಂಡಿಯೊಳಗೆ ನೀರು ಹೋಗದೆ ಇರೋ ಥರ ನಾವು ಪ್ರಿಕಾಷನ್ಸ್ ತಗೋಬೇಕು. ಮತ್ತೆ ನೇರವಾದ ಬಿಸಿಲು ಮತ್ತೆ ಮಳೆಯಿಂದ ಇದು ಗುಂಡಿನ ರಕ್ಷಿಸಬೇಕು, ಆ ಥರ ವ್ಯವಸ್ಥೆ ಇರಬೇಕು. ಗುಂಡಿ ಕುಡಿಯುವ ನೀರಿನ ಮೂಲಗಳ ಸಮೀಪ ಅಲ್ಲಿ ಇರಬಾರ್ದು. ಮತ್ತೆ ಕಾಂಪೋಸ್ಟ್ ತಯಾರಿಸಲು ಈ ಗುಂಡಿ ತುಂಬಿದ ನಂತರ ಜೇನುತುಪ್ಪ ನೀರಿನಲ್ಲಿ ಮಿಶ್ರಣ ಮಾಡಿ ಚಿಮುಕಿಸಿದ್ರೆ ನಮಗೇನಾಗುತ್ತೆ, ಬ್ಯಾಕ್ಟೀರಿಯಾಗಳು ಸಕ್ರಿಯಗೊಂಡು ಗೊಬ್ಬರ ತಯಾರಿಕೆ ಆದಷ್ಟು ಬೇಗ ಆಗುತ್ತದೆ. ಮತ್ತೆ ಕಾಂಪೋಸ್ಟ್ ಕಲ್ಚರ್ ಪ್ಯಾಕೆಟ್ ಏನು ನೀವು ಪರ್ಚೇಸ್ ಮಾಡ್ತಿರಲ್ಲ, ಅದನ್ನ ತಂಪಾದ ಮತ್ತು ಶುಷ್ಕ ವಾತಾವರಣದಲ್ಲಿ ಇಡುವುದರಿಂದ ಶೇಖರಣಾ ಸಾಮರ್ಥ್ಯ ಕೂಡ ನಾವು ಹೆಚ್ಚಿಸಬಹುದು. ಮತ್ತೆ ಈ ಎಲ್ಲಾ ವಿಧಾನಗಳನ್ನು ನಾವು ಅನುಸರಿಸಿ ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಈ ಎಲ್ಲಾ ಅಂಶಗಳನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ನಮ್ಮ ರೈತರು ಅಂದ್ರೆ ಯಾರಾದರೂ ಕಾಂಪೋಸ್ಟ್ ತಯಾರಿಕೆ ನಾವು ಮಾಡ್ಕೋಬೇಕು, ನಮ್ಮಲ್ಲೇ ಸಾಕಷ್ಟು ವೇಸ್ಟೇಜ್ ಇದೆ ಅಂದ್ರೆ ಉಳಿದಿದೆ, ನಮ್ಮ ಒಂದು ಕೃಷಿ ತ್ಯಾಜ್ಯ ಬಹಳಷ್ಟು ಇರುದೆ, ಅದರಲ್ಲಿ ಮುಖ್ಯವಾಗಿ ತೆಂಗು ಅಡಿಕೆ ಬೆಳೀತಾ ಇದ್ದಾರೆ, ಇಂತ ಒಂದು ತ್ಯಾಜ್ಯ ಉಳಿದೈತೆ, ಇದನ್ನ ನಾವು ಯಾವ ರೀತಿ ಮಾಡಬೇಕಂತ ಅವರು ಏನನ್ನು ಯೋಚನೆ ಮಾಡಿದ್ರೆ ತಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ತಮ್ಮ ಒಂದು ಸಂಪರ್ಕ ಸಂಖ್ಯೆ ಹೇಳಿದ್ರೆ ಅನುಕೂಲ ಆಗುತ್ತೆ. ನನ್ನ ಹೆಸರು ವಿದ್ಯಾವತಿ ಅಂತ, ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಹಿರಿಯೂರು. ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು 9111 364 3603. ಇನ್ನೊಂದು ಸರಿ ಹೇಳ್ತಿದ್ದೀನಿ, 9111 364 3603. ತುಂಬಾ ಧನ್ಯವಾದ ಮೇಡಮ್, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಈ ತೆಂಗಿನ ನಾರಿನ ಹುಡಿ ಅಥವಾ ಪುಡಿ ಮತ್ತೆ ಅಡಿಕೆ ಸಿಪ್ಪೆಯಿಂದ ಈ ತ್ವರಿತಗತಿ ಕಾಂಪೋಸ್ಟ್ ತಯಾರಿಕೆ ಅಂದ್ರೆ ಕಾಂಪೋಸ್ಟ್ ಕಲ್ಚರ್ ಅಂತ ಏನು ಹೇಳಿದ್ರಲ್ಲ, ಸೂಕ್ಷ್ಮ ಜೀವಿಗಳ ಬಳಕೆಯ ಬಗ್ಗೆ ಅದರ ಮಹತ್ವದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ತೆಂಗಿನ ನಾರಿನ ಪುಡಿ ಮತ್ತು ಅಡಿಕೆ ಸಿಪ್ಪೆಯಿಂದ ತ್ವರಿತಗತಿಯ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಬಳಕೆ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದ ಸೂಕ್ಷ್ಮ ಜೀವಶಾಸ್ತ್ರ ವಿಜ್ಞಾನದ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಕೆಬಿ ವಿದ್ಯಾವತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಓ ಆಶಕ್ಕ, ಏನಿದು ಬಿರ್ಬಿರ್ನೆ ಒಯ್ತಾ ಇದೆಯಲ್ಲ, ಏನ್ ಸಮಾಚಾರ? ಊರ್ನಾಗೆ ಸೊಳ್ಳೆ ಕಾಟ ಜಾಸ್ತಿ ಆಗಿ ಮೆದುಳು ಜ್ವರ ಕಾಣಿಸ್ಕೊಳ್ತಿದೆ. ನೀವೆಲ್ಲ ನಿಮ್ಮ ಮನೆ ಸುತ್ತ ಶುಚಿಯಾಗಿಟ್ಕೊಳ್ಳಿ, ನಿಮ್ ಮಕ್ಳಿಗೆ ಜೈ ಲಸಿಕೆ ತಪ್ಪದೆ ಹಾಕ್ಸಿ. ಜೈ ಲಸಿಕೆ ಅಂದ್ರೆ ಏನು? ಹಾಕ್ಸಿದ್ರೆ ಏನಾಗ್ತದವ? ಮಕ್ಳ ದೇಹದಲ್ಲಿ ಜಾಪನೀಸ್ ಎನ್ಸೆಫಾಲಿಟಿಸ್ ಅನ್ನೋ ವೈರಾಣು ಬರದಂತೆ ತಡೆಯಕ್ಕೆ ಜೈ ಲಸಿಕೆ ಹಾಕಿಸ್ಬೇಕು. ಇಲ್ದಿದ್ರೆ ನರ ದೌರ್ಬಲ್ಯತೆ, ಬುದ್ಧಿಮಾಂದ್ಯತೆ, ಮೂರ್ಛೆ ರೋಗ, ಶಾಶ್ವತ ಅಂಗವೈಕಲ್ಯನೂ ಉಂಟಾಗ್ಬೋದು. ಜ್ವಾಪನ ಎಲ್ಲ ಆಗ್ತಿರವ ಆ ಜೈ ಲಸಿಕೆನ? ಆಯ್ದ ಜಿಲ್ಲೆಗಳ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಹಾಕ್ತಾರವ? ಇವತ್ತೇ ನನ್ನ ಮಗುಗೆ ಜೈ ಲಸಿಕೆ ಹಾಕಿಸ್ಬಿಡ್ತೀನಿ ಬಿಡವ. ಬನ್ನಿ, 15 ವರ್ಷದ ಒಳಗಿನ ಮಕ್ಕಳಿಗೆ ಜೆಇ ಲಸಿಕೆ ಹಾಕಿಸೋಣ, ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೊಂದು ಪ್ರಕಟಣೆ. ಜಿಲ್ಲೆಯಲ್ಲಿ ಪ್ರಸ್ತುತ ನೀರಾವರಿ ಮೆಕ್ಕೆಜೋಳ ಬೆಳೆಯು 25-45 ದಿನಗಳ ಬೆಳವಣಿಗೆ ಹಂತದಲ್ಲಿರುತ್ತದೆ. ಮೆಕ್ಕೆಜೋಳ ಬೆಳೆಯನ್ನು ಪರೀಕ್ಷಿಸಿದ ಸಂದರ್ಭದಲ್ಲಿ ಗುಲಾಬಿ ಕಾಂಡ ಕೊರೆಯುವ ಹುಳುವಿನ ಬಾಧೆ ಕಂಡು ಬಂದಿರುತ್ತದೆ. ಕಾರಣ, ಸದರಿ ಹುಳುವಿನ ಹತೋಟಿಗಾಗಿ ಕ್ಲೋರಂ ಟ್ರಾನಿ ಫ್ರೋಲ್ 0.2 ml ಪ್ರತಿ ಲೀಟರ್ಗೆ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಹುಳುವಿನ ಬಾಧೆಯನ್ನು ಹತೋಟಿಗೆ ತರಬಹುದು ಎಂದು ರೈತ ಬಾಂಧವರಿಗೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ? ನನ್ನಿಂದ ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8700-0001-0142-42 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700-0001 4242 ಅಷ್ಟೇ ಸುಲಭ. ಈಗ ಜನಪದ ಗೀತೆಗಳನ್ನು ಕೇಳೋಣ. ಮಂಚ ಮುರುಗಾದ ಮೇಲ್ ಹೊದುಪು ಮಲ್ಲಿ ಹೂವಿನ ಮಂಚ ಮುರುಗಾದ ಮೇಲ್ ಹೊದುಪು ತಾವರೆ ಹೂವ ಕಲಿದಿಂಬು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ತಾವರೆ ಹೂವ ಕಲಿದಿಂಬು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರ್ಯೇರಿ ಮ್ಯಾಲೇ ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಓಹು ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆ